ಕಡಿಮೆ ಅವಧಿಯ ಮತ್ತು ವರ್ಷವಿಡೀ ಬೆಳೆಯಬಹುದಾದಂಥ ತಳಿಗಳನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅವರೇ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯೋದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಬೆಳೆಯಿಂದ ಬೇಳೆ ಅಲ್ಲದೆ ಹಸಿರು ತರಕಾರಿಯನ್ನು ಕೂಡ ನಾವು ಪಡಿಬಹುದು. ಇದರಲ್ಲಿ ಕೆಲವೊಂದು ಸುಧಾರಿತ ತಳಿಗಳು ಇದ್ದಾವೆ. ಅದರಲ್ಲಿ HA3 ಅಂತ ಅಂದು ಹೆಬ್ಬಾಳ ಅವರೆ 3 ಅಂತ, ಇದನ್ನು ವರ್ಷವಿಡೀ ಕೂಡ ಬೆಳಿಬಹುದು. 90-100 ದಿನದಲ್ಲಿ ಇದು ಕೊಯ್ಲಿಗೆ ಬರುತ್ತೆ. ಇನ್ನೊಂದು HA4 ಅಂತ, ಹೆಬ್ಬಾಳ ಅವರೆ 4 ಅಂತ, ವರ್ಷವಿಡೀ ಇದನ್ನು ಬೆಳಿಬಹುದು. ಮಣಿ ಅವರೆ ರೀತಿಯ ಕಾಯಿಗಳನ್ನು ಇದು ಹೊಂದಿರುತ್ತೆ. ಬೇಸಿಗೆಯಲ್ಲೂ ಕೂಡ ಇದು ಸೊಗಡನ್ನು ಹೊಂದಿರುತ್ತೆ. 95-100 ದಿನದಲ್ಲಿ ಇದು ಕಟಾವಿಗೆ ಬರುತ್ತೆ. ನಾವು ಒಂದು ಎಕರೆನಲ್ಲಿ ಬೆಳ್ಕೋಬೇಕು ಅಂದರೆ 10-12 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಸಾಧಾರಣವಾಗಿ ಸಾಲಿನಿಂದ ಸಾಲಿಗೆ 1.5-2 ಅಡಿ ಅಂತರವನ್ನು ಕೊಡಬೇಕಾಗತ್ತೆ. ಸಾಲಿನಲ್ಲಿ 1.5 ಅಡಿ ಅಂತರವನ್ನು ಕೊಡಬೇಕಾಗತ್ತೆ. ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈ 10-12 ಕಿಲೋಗ್ರಾಮ್ನಷ್ಟು ಬೀಜವನ್ನು ನಾವು 200 ಗ್ರಾಮ್ನಷ್ಟು ರೈಜೋಬಿಯಂ ಜೀವಾಣು ಗೊಬ್ಬರ, 200 ಗ್ರಾಮ್ನಷ್ಟು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಉಪಚರಿಸಬೇಕಾಗತ್ತೆ. ಒಂದು ಎಕರೆಗೆ 10 ಕಿಲೋಗ್ರಾಮ್ನಷ್ಟು ಸಾರಜನಕ, 20 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 10 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ನಾವು ಕೊಡಬೇಕಾಗತ್ತೆ. ಇನ್ನು ನಾವು ತರಕಾರಿಗಾಗಿ ಬೆಳೆದರೆ ಈ ಮೊದಲೇ ಹೇಳಿದಂಥ ತಳಿಗಳಿಂದ ನಾವು 70-75 ದಿವಸದಲ್ಲಿ ಹಸಿ ಕಾಯಿಗಳನ್ನು ಕೊಯ್ಲು ಮಾಡ್ಕೋಬಹುದು. ಅವರೆ ಬೆಳೆಯನ್ನು ಎಲ್ಲ ರೀತಿಯ ಭೂಮಿನಲ್ಲಿ ಬೆಳೆಯಬಹುದು. ಆದರೆ ನೀರು ಸರಾಗವಾಗಿ ಬಸ್ತೋಗುವಂಥ ಶಕ್ತಿಯನ್ನು ಹೊಂದಿರುವಂಥ ಜಮೀನು ಬಹಳ ಒಳ್ಳೆಯದು. ಮುಂಗಾರು ಬೆಳೆನ ನಾವು ಆಗಸ್ಟ್ ತಿಂಗಳಿನಲ್ಲಿ ತಗೋಬೋದು, ಹಿಂಗಾರು ಬೆಳೆನ ಅಕ್ಟೋಬರ್ ತಿಂಗಳಿನಲ್ಲಿ, ಬೇಸಿಗೆ ಬೆಳೆನ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ನಾವು ತೆಗೆದುಕೋಬಹುದು. ಬಿತ್ತನೆ ಮಾಡೋದಕ್ಕಿಂತ ಮೊದಲು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಶಿಫಾರಸು ಮಾಡಿರುವ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಸಮಯದಲ್ಲಿ ಶಿಫಾರಸು ಮಾಡಿರುವ ರಸಗೊಬ್ಬರವನ್ನು ಸಾಲಿನಲ್ಲಿ ಕೊಟ್ಟು ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. ಬಿತ್ತನೆಗೆ ಮುಂಚೆ ಎಕರೆಗೆ ಬೇಕಾಗುವಂಥ 10-12 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ ಶಿಫಾರಸು ಮಾಡಿರುವಂಥ ಜೀವಾಣು ಗೊಬ್ಬರದಿಂದ ಲೇಪನ ಮಾಡಿ 1/2 ಗಂಟೆ ನಂತರ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಭೂಮಿಯ ಫಲವತ್ತತೆಯನ್ನು ಆಧರಿಸಿ 1.5-2 ಅಡಿ ಅಂತರದ ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರ ಇರೋ ರೀತಿಯಲ್ಲಿ ನಾವು ಬೀಜವನ್ನು 1-2 ಅಂಗಳಕ್ಕಿಂತ ಜಾಸ್ತಿ ಆಳಕ್ಕೆ ಬೀಳದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಹಿಂಗಾರು ಬೆಳೆಯನ್ನು 1 ಅಡಿ ಅಂತರದ ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಮಣ್ಣು ಹವಾಗುಣವನ್ನು ನೋಡಿಕೊಂಡು 2-3 ಸಾರಿ ಅಂತರ ಬೇಸಾಯ ಮಾಡಬೇಕಾಗತ್ತೆ. ಕಳೆ ತೆಗೆದ್ರ ಕಡೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ನೀರಿನ ಒಂದು ಲಭ್ಯತೆ ಇದ್ದರೆ ಹವಾಗುಣ ಮತ್ತು ಭೂಮಿಯಲ್ಲಿರುವಂಥ ತೇವಾಂಶವನ್ನು ನೋಡಿಕೊಂಡು ನಾವು ನೀರನ್ನು ಕೂಡ ಒದಗಿಸ್ಬೋದು. ಮತ್ತು ಅಗತ್ಯ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, ನಂತರ ಹಾಯಿದೋಣಿ. 7:45 ರಾಜ್ಯದಲ್ಲಿ ಕುಡಿಯುವ ನೀರಿನ ಭವಿಷ್ಯ, ಈ ವಿಷಯವಾಗಿ ಡಾ ಕೃಷ್ಣರಾಜ್ ಅವರೊಂದಿಗೆ ಸಂದರ್ಶನ. 9:00 ಉರ್ದು ಕಾರ್ಯಕ್ರಮ, ಕವಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೈಯದ್ ಅಹಮದ್ ಇಸ್ಸಾರ್ ಅವರೊಂದಿಗೆ ಸಂದರ್ಶನ. ಇಂದು ರಾತ್ರಿ 9:30 ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ವಿಷಯ